ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:50. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಟೂ ಲೈನ್ ಡೈ ಮೇಕಿಂಗ್ ಡಿಪ್ಲೊಮೊ ಕೋರ್ಸ್ನ ಮಹತ್ವ ಕುರಿತು ಲಿಂಕ್ಸ್ಗುರಿನ JTTC ಸಂಸ್ಥೆಯ ಪ್ರಿನ್ಸಿಪಾಲರಾದ ರಾಜ್ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ನಂತರ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಹೈದರಾಬಾದ್ ಇದರ ಕಾರ್ಯಚಟುವಟಿಕೆ ಕುರಿತು ವಿಜ್ಞಾನಿಗಳಾದ ಡಾಕ್ಟರ್ ಸಂಗಪ್ಪ ಅವರೊಂದಿಗೆ ಸಂದರ್ಶನ. ನಂತರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳುವಿರಿ ಹಾಗೂ ಪೇಟೆ ಧಾರಣೆ. ನಂತರ ರಾಯಚೂರು ತಾಲೂಕಿನ ಮರ್ಚಡ್ ಗ್ರಾಮದ ವೆಂಕಟೇಶ್ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳನ್ನು ಕೇಳುವಿರಿ. ಮೊದಲೇ ಕೇಳಿಬಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಟೂ ಲೈನ್ ಡೈ ಮೇಕಿಂಗ್ ಡಿಪ್ಲೊಮೊ ಕೋರ್ಸ್ನ ಮಹತ್ವ ಕುರಿತು ಲಿಂಕ್ಸ್ಕುರಿನ JTTC ಸಂಸ್ಥೆಯ ಪ್ರಿನ್ಸಿಪಾಲರಾದ ರಾಜ್ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು. ಕೇಳುವವರಿಗೆಲ್ಲ ನಮಸ್ಕಾರ. ಇವತ್ತು ನಾವು ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ ಕರಡಕಲ್ ಒಂದು ರಸ್ತೆಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಸಂಸ್ಥೆ, ಈ ಒಂದು ಗೌರ್ಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಂತೇಳಿ ಲಿಂಗಸೂರು ಸಿಟಿಯಲ್ಲಿದೆ. ಲಿಂಗಸೂರು ಕರಡಕಲ್ ರಸ್ತೆಯಲ್ಲಿ ಬರುತ್ತಿದ್ದು ನಮ್ಮ ಜಿಲ್ಲೆಗೆ ಇದು ಒಂದೇ ಸೆಂಟರ್ ಅಂತ ಹೇಳ್ಬೋದು. ಈ ಒಂದು ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಿಂದ ಯಾವ ರೀತಿ ಒಂದು ಇಲ್ಲಿ ಡಿಪ್ಲೊಮಾ ಕೋರ್ಸ್ ನಡೀತಾ ಇದೆ, ಆಮೇಲೆ ಒಂದು ಡಿಪ್ಲೊಮಾ ಕೋರ್ಸ್ ನಡಿಬೇಕಾದ್ರೆ ಡಿಪ್ಲೊಮಾ ಕೋರ್ಸ್ಗೆ ಅಡ್ಮಿಷನ್ ಅನ್ನು ತಗೋಬೇಕಾದ್ರೆ ಏನು ಒಂದು ಅರ್ಹತೆಗಳು ಬೇಕಾಗ್ತವೆ, ಜೊತೆಗೆ 4 ವರ್ಷದ ಒಂದು ಡಿಪ್ಲೊಮಾ ಕೋರ್ಸ್ ಈ ಒಂದು ಸೆಂಟರ್ನಲ್ಲಿ ಕೊಡಲಾಗ್ತಾ ಇದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಸೌಲಭ್ಯಗಳು, ಕೋರ್ಸ್ ಅನ್ನು ಮುಗಿಸಿದ ಮೇಲೆ ಯಾವ ರೀತಿ ಅವರಿಗೆ ಉದ್ಯೋಗದಲ್ಲಿ ಅವಕಾಶಗಳಿದ್ದಾವೆ ಅಂತಕ್ಕಂಥ ವಿಚಾರವಾಗಿ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ಪ್ರಾಂಶುಪಾಲರಾದಂಥ ಶ್ರೀ ರಾಜ್ಕುಮಾರ್ ಅವರು ವಿದ್ಯಾರ್ಥಿಗಳೊಂದಿಗೆ ಮತ್ತು ಕೇಳುಗರೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಚಾರವನ್ನ ಹಂಚ್ಕೋತಾ ಇದ್ದಾರೆ. ರಾಜ್ಕುಮಾರ್ ಅವರೇ, ಎಲ್ಲ ಕೇಳುಗರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ಈ ಒಂದು ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಲಿಂಗಸೂರಿನಲ್ಲಿದೆ. ಒಮ್ಮೆ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಮತ್ತು ಪಾಲಕರಿಗೂ ಸಹ ಈ ಒಂದು ಸಂಸ್ಥೆ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ಯಾವ ಒಂದು ಕೋರ್ಸನ್ನು ಮಕ್ಕಳಿಗೆ ಕೊಡಲಾಗ್ತಾ ಇದೆ. ಯಾವ ರೀತಿಯಾಗಿ ಅಡ್ಮಿಷನ್ಸ್ ಸಿಗ್ತಾ ಇದ್ದಾವೆ ಅಂದರೆ ಡಿಪ್ಲೊಮಾ ಕೋರ್ಸನ್ನು ಮುಗಿಸಿದ ಮೇಲೆ ಏನು ಒಂದು ಅವಕಾಶಗಳು ಉದ್ಯೋಗ ಅವಕಾಶಗಳಿದ್ದಾವೆ ಮತ್ತು ನಿಮ್ಮ ಒಂದು ಸೆಂಟರ್ನಲ್ಲಿ ಏನೆಲ್ಲ ಸೌಲಭ್ಯಗಳಿದ್ದಾವೆ, ಯಾವ ರೀತಿ ಬೋಧನೆ ನಡೀತಾ ಇದೆ, ಜೊತೆಗೆ ಪ್ರಾಯೋಗಿಕ ತರಬೇತಿ ಕಾರ್ಯಕ್ರಮಗಳು ಯಾವ ರೀತಿ ನಡೀತಾ ಇದ್ದಾವೆ, ಏನೆಲ್ಲ ಯಾವ್ಯಾವ ಕಡೆಯಿಂದ ಇಲ್ಲಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ ಮತ್ತು ಜೊತೆಗೆ ನಿಮ್ಮ ಒಂದು ಸಂಸ್ಥೆಯ ವಿಳಾಸ ಇವೆಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಲಿಂಗ್ಸೂರು ಕಾಲೇಜು 2005 ಪ್ರಾರಂಭಗೊಂಡಿದೆ. 2005 ಇಲ್ಲಿವರೆಗೆ ಸುಮಾರು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಹಾಗೂ ಇಲ್ಲಿ ನಡೀತಕ್ಕಂಥ ಕೋರ್ಸು ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಮೇಕಿಂಗ್. ಈ ಕೋರ್ಸನ್ನು ಅವಧಿ 4 ಇರುತ್ತೆ. 3 ಅವರಿಗೆ ತರಬೇತಿ ಇರುತ್ತೆ. ಇಲ್ಲಿ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, 3rd, 4th, 5th, 6th ಮತ್ತು 7th, 8th ಇಂಪ್ಲಾಂಟ್ ಟ್ರೈನಿಂಗ್ದಲ್ಲಿ ಆ ಮಕ್ಕಳಿಗೆ ಇಂಟರ್ನ್ಶಿಪ್ ಟ್ರೈನಿಂಗ್ದಲ್ಲಿ ಸ್ಟೈಫಂಡ್ ಅನ್ನೋರಿಗೆ ಸುಮಾರು 12,000-16,000 ವಿದ್ಯಾರ್ಥಿಗಳಿಗೆ ಅದನ್ನು ಬೇರೆ ಬೇರೆ ಕಂಪ್ನಿಗಳಿಂದ ನಮ್ಮ ಕಾಲೇಜಿಗೆ ಕ್ಯಾಂಪಸನ್ನು ಬಂದು ಎಲ್ಲ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡಿಕೊಂಡು ಅದನ್ನು ಅವರಿಗೆ ಸ್ಟೈಫಂಡನ್ನು ಕೊಡಲಾಗುತ್ತೆ ಕಂಪ್ನಿಯಿಂದ. ಇದು ಆದಮೇಲೆ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅವರು ಇಂಜಿನಿಯರಿಂಗ್ 3rd ಅವರು ಲ್ಯಾಟರಲ್ ಎಂಟ್ರಿ ಆಗಿ ಮೆಕ್ಯಾನಿಕಲ್ ಬ್ರಾಂಚಲ್ಲಿ ಅವರು ಬಿಎನ್ನ ಮಾಡ್ಬೋದು. ಒಂದು ಇನ್ನೊಂದು ರೀತಿಯಲ್ಲಿ ಅಂತಂದರೆ ಅವರು ಅದೇ ಕಂಪ್ನಿಯಲ್ಲಿ ಕಂಟಿನ್ಯೂ ಮಾಡ್ಬೋದು, ಅದನ್ನು ಅವರಿಗೆ ಪರ್ಮನೆಂಟ್ ಆಗಿ ಅಥವಾ ಅಲ್ಲಿ ಅವರು ಕಂಟಿನ್ಯೂ ಅದನ್ನು ಜಾಬ್ ಮಾಡ್ಬೋದು. ಹಾಗೂ ಅದರ ಜೊತೆಗೆ ಇಲ್ಲಿ ಇರಕ್ಕಂಥ ನಮ್ಮಲ್ಲಿ ಕಾಲೇಜಿನಲ್ಲಿ ಅವರಿಗೆ ವ್ಯವಸ್ಥೆ, ಕ್ಯಾಂಟೀನ್ ಇದೆ, ಹಾಸ್ಟೆಲ್ ಇದೆ, ಅದರ ಜೊತೆಗೆ ನಮ್ಮಲ್ಲಿ ಇರಕ್ಕಂಥ ಇಕ್ವಿಪ್ಮೆಂಟ್ಸನ್ನು ತುಂಬ ಎಲ್ಲ ಅವರಿಗೆ CNC ಮಷಿನ್ಸು, ಲೇತ್ ಮಷಿನ್, ಮಿಲ್ಲಿಂಗ್ ಮಷಿನ್, ಗ್ರೈಂಡಿಂಗ್ ಮಷಿನ್, ಡ್ರಿಲ್ಲಿಂಗ್ ಮಷಿನ್ಸ್ ಈ ಥರ ಎಲ್ಲ ಥರದ ಅವರಿಗೆ 3 ಇವೆಲ್ಲ ಮಷಿನ್ಸಲ್ಲಿ ಅವರಿಗೆ ತರಬೇತಿ ಕೊಡಲಾಗುತ್ತೆ. ಅದರ ಜೊತೆಗೆ ಸಾಫ್ಟ್ವೇರ್ಗಳನ್ನು ಅವರಿಗೆ ನಾವು ಕಲಿಸ್ತೀವಿ. ಸಾಫ್ಟ್ವೇರ್ ಅಂತಂದರೆ ಪ್ರೋ ಇರ್ಬೋದು, ಆಟೋ ಕ್ಯಾಡು, ಸಾಲಿಡ್ ವರ್ಸು, ಕ್ಯಾಟಿಯಾ, ಇದನ್ನು ಪ್ಲಸ್ ನಮ್ಮಲ್ಲಿ ಡೆಸಾಲ್ಟ್ ಸಿಸ್ಟಮ್ ಜೊತೆಗೆ ಕ್ಯಾಟಿಯಾ V5 ಅವರಿಗೆ ತರಬೇತಿಯನ್ನು ಕೊಡಲಾಗುತ್ತೆ. ಇಷ್ಟು ಎಲ್ಲ ತರಬೇತಿಯನ್ನು ಕಲಿತ ಮೇಲೆ ಇದನ್ನು ಹುಡುಗರಿಗೆ ಭಾಳ ತಾಂತ್ರಿಕವಾಗಿ ಎಲ್ಲ ವಿದ್ಯಾಭ್ಯಾಸನ ಇಲ್ಲ ಕಲ್ತಂಗೆ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಹಾಗೂ ಇದು ಇರೋದು ಲಿಂಗ್ಸೂರಲ್ಲಿ ಕಡ್ಕಲ್ ರೋಡು, ಇದನ್ನು ಸರ್ಕಾರಿ ತೋಟದಲ್ಲಿ ಇದೆ. ಇದು ಹೆಚ್ಚಿನ ಮಾಹಿತಿಗಾಗಿ ಪ್ರಾನ್ಸಿಪಾಲರ್ಗೆ ನೀವು ಸಂಪರ್ಕಿಸಬಹುದು. ಇಲ್ಲಿ ಪ್ರವೇಶಾತಿಯನ್ನು ಅಂದರೆ ಮುಖ್ಯವಾಗಿ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅಂತಕ್ಕಂಥ ಒಂದು ಸರ್ಟಿಫಿಕೇಟನ್ನು 4 ಓದಿದಂಥ ವಿದ್ಯಾರ್ಥಿಗಳಿಗೆ ನೀವು ಕೊಡ್ತೀರಿ. ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಆಯ್ಕೆ ಯಾವ ರೀತಿ ಮಾಡ್ತೀರಿ? SSLC ಆದಮೇಲೆ ನೇರವಾಗಿ ಅರ್ಜಿ ಹಾಕ್ತಾರೆ ನಿಮಗೆ, ಯಾವಾಗ ಅರ್ಜಿ ಕರಿತಾ ಇರ್ತೀರಿ ಪ್ರತಿ ವರ್ಷನೂ, ಜೊತೆಗೆ ಆಯ್ಕೆ ಹೇಗಾಗತ್ತೆ? ಈ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ನಾವು ಆಯ್ಕೆ ಮಾಡೋದು 2 ರೀತಿಯಲ್ಲಿದೆ. ಒಂದು ರೋಸ್ಟರ್ ಸಿಸ್ಟಮ್. ರೋಸ್ಟರ್ ಸಿಸ್ಟಮ್ ಅಂತಂದರೆ ಇದು ಮೆರಿಟ್ ವೈಸು. ವಿದ್ಯಾರ್ಥಿಗಳನ್ನು ಫಸ್ಟ್ ನಾವು ಅಪ್ಲಿಕೇಶನನ್ನು ಆನ್ಲೈನ್ ಇಲ್ಲ ಆಫ್ಲೈನ್ದಲ್ಲಿ ಕರೆದಾಗ ಎಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ ಮೇಲೆ ಮೆರಿಟ್ ವೈಸ್ ಮಾಡಿ ಅದನ್ನು ರೋಸ್ಟರ್ ಪ್ರಕಾರ ನಾವು ಅವರಿಗೆ ಆ ಪದ್ಧತಿ ಪ್ರಕಾರ ಎಲ್ಲರಿಗೆ ಆಯ್ಕೆ ಮಾಡ್ಕೋತೀವಿ. ಯಾರು ಫಸ್ಟ್ ಮೆರಿಟ್ ಇತ್ತು ಅವನಿಗೆ ಕೊಡ್ತಾ ಹೋಗ್ತೀವಿ ಕ್ಯಾಟಗರಿ ವೈಸು. ಈ ಥರ ಇದೆ. ಈ ಲಾಕ್ಡೌನ್ ಮೊನ್ನೆ ಇರೋದ್ರಿಂದ ನಾವೇನು ಮಾಡಿದ್ವಿ, ಯಾವ ಮಕ್ಕಳು ಫಸ್ಟ್ ಬಂದಿದ್ರು ಅವರಿಗೆ ನಾವು ಸೀಟನ್ನು ಆಯ್ಕೆ ಮಾಡಿದ್ದೀವಿ ಲಾಸ್ಟ್ 2022-23 ಸಾಲಿನಂದ್ರೆ. ಇದು ಅದರದ್ದು ಪದ್ಧತಿ ಇದೆ. ಪ್ರತಿ ವರ್ಷನೂ ಈ ಒಂದು ಕೋರ್ಸಿಗೆ ರಾಯಚೂರು ಜಿಲ್ಲೆಯಲ್ಲಿ ಈ ಒಂದು GTTC ಗೌರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಬೇರೆ ಕಡೆ ಎಲ್ಲಿದೆ ಜಿಲ್ಲೆಯಲ್ಲಿ? ಇದೊಂದೇನಾ ಹೇಗೆ? ಇದು ರಾಯಚೂರು ಡಿಸ್ಟಿಕ್ ಅಲ್ಲಿ ಇದು ಒಂದೇ ಇದೆ. ನಿಮ್ಮ ಸೆಂಟರ್ನಲ್ಲಿ ಪ್ರತಿ ವರ್ಷ ಎಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡ್ತೀರಿ? ಹಾಗೇನೆ ಫಲಿತಾಂಶಗಳು ಹೇಗೆ ಬರ್ತಾ ಇದೆ ಇಲ್ಲೆಲ್ಲ ಮುಗಿಸಿದಂತ ಸೇರಿದಂತ ವಿದ್ಯಾರ್ಥಿಗಳು 4 ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಥವಾ ಬ್ಯಾಕ್ ಆಗ್ತಾ ಇದ್ದಾರೆ ಹೇಗೆ? ಅಡ್ಮಿಷನ್ ತಗೊಂಡಂತ ವಿದ್ಯಾರ್ಥಿಗಳು ಎಲ್ಲಾನೂ ಅವರು ಪ್ರವೇಶತೆಯನ್ನು ಕಲ್ತಿ ಎಲ್ಲಾನು ಮುಗಿಸ್ತಾರೆ, ಒಳ್ಳೆ ರಿಸಲ್ಟ್ ಬರುತ್ತೆ, ಎಲ್ಲರೂ ಟಾಪರ್ಸ್. ಬಟ್ ಕೆಲವೊಂದು ವಿದ್ಯಾರ್ಥಿಗಳು ಟೆಕ್ನಿಕಲಿಗೆ ತುಂಬ ಒಲವು ಆಗಲಿಲ್ಲ ಅಂದರೆ ಅದರಲ್ಲಿ ಒಂದು ಸುಮಾರು ಕೆಲವೊಂದು ವಿದ್ಯಾರ್ಥಿಗಳನ್ನು ಹೋಗ್ತಾರೆ, ಉಳ್ಕಿದ್ದೆಲ್ಲ ಮುಗಿಸ್ಕೊಂಡು ಅವರಿಗೆ ಜಾಬ್ ವ್ಯವಸ್ಥೆ ಆಗುತ್ತೆ. ಒಮ್ಮೆ ಪ್ರವೇಶಾತಿಯನ್ನು ಪಡೆದಂಥ ವಿದ್ಯಾರ್ಥಿಗಳು ಸತತವಾಗಿ 3 ತರಬೇತಿಯನ್ನು ಪಡಿಬೇಕಾಗತ್ತೆ, ನಂತರ 1 ಇಂಟರ್ನ್ಶಿಪ್ ಇರುತ್ತೆ, ಅದು ಬೇರೆ ಕಡೆ ಕಳಿಸ್ತಿರ್ತಾವೆ. ಈಗ 3 ಅವಧಿಯಲ್ಲಿ ಈ ಒಂದು ಕ್ಯಾಂಪಸ್ಗೆ ಬಂದಮೇಲೆ, GTTC ಕ್ಯಾಂಪಸ್ ಲಿಂಗ್ಸೂರಿಗೆ ಬಂದಮೇಲೆ, ಇಲ್ಲಿ ಮಕ್ಕಳಿಗೆ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆಗಳು ಮತ್ತು ಇತರ ವ್ಯವಸ್ಥೆಗಳು ಹೇಗಿದಾವೆ ಇಲ್ಲೆಲ್ಲ? ಇಲ್ಲಿ ಮಕ್ಕಳು ಬಂದವರಿಗೆ ಕ್ಯಾಂಟೀನ್ ವ್ಯವಸ್ಥೆ ಇದೆ, ಊಟಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಇದೆ, ಅವರಿಗೆ ಇನ್ನೂಸಲ್ಲಿ ಯಾವ ಥರದ್ದು ತೊಂದರೆ ಇಲ್ಲ, ಕುಡಿಯೋಕ್ಕೆ ಯಾರು ನಾವನ್ನು ಪ್ಲಾಂಟನ್ನು ಅವರಿಗೆ ಕುಡಿಯೋಕ್ಕೆ ಏನೂ ತೊಂದರೆ ಇಲ್ಲ, ಇರಕ್ಕಂಥ ವ್ಯವಸ್ಥೆಯಲ್ಲಿ ಅವರು ಚೆನ್ನಾಗಿ ಇಲ್ಲಿ ವಿದ್ಯಾಭ್ಯಾಸ ಮಾಡಬಹುದು. ಇದು ಒಬ್ಬ ವಿದ್ಯಾರ್ಥಿಗೆ 1 ಎಷ್ಟು ಖರ್ಚು ಆಗಬಹುದು ಎಲ್ಲ ಹಾಸ್ಟೆಲು, ಆಮೇಲೆ ಜೊತೆಗೆ ಊಟದ ವ್ಯವಸ್ಥೆ ಇರ್ಬೋದು, ಬೇರೆ ಫೀಸು ಎಲ್ಲ ಸೇರಿ ಎಷ್ಟು ಖರ್ಚು ಆಗತ್ತಂತೀರಿ ವಿದ್ಯಾರ್ಥಿಗಳಿಗೆ? ನಮ್ಮ ಫೀಸ್ ಇರಕ್ಕಂಥದ್ದಂತಂದರೆ ವರ್ಷಿಗೆ 22,000 ಇದೆ ಕೋರ್ಸ್ ಫೀಸು ಮಕ್ಕಳಿಗೆ. ಬಟ್ ಗೌರ್ಮೆಂಟಿಂದ ಸ್ಕಾಲರ್ಶಿಪ್ಪನ್ನು ಅವರಿಗೆ ಪ್ರತಿ ವರ್ಷದಲ್ಲಿ 27,000 ಕೊಡ್ತಾ ಇದೆ. ವರ್ಷಿಗೆ 22,000 ಕೋರ್ಸ್ ಫೀಸ್ ಅದು. ಈ 3 ಅವಧಿಯಲ್ಲಿ ಮಕ್ಕಳಿಗೆ ಕ್ಯಾಂಪಸ್ಸಲ್ಲಿ ಏನೇನು ಒಂದು ಸ್ಕಿಲ್ ಓರಿಯೆಂಟೆಡ್ ಆಗಿ ಕಲಿಸ್ಕೊಡ್ತಿರ್ತಾವಲ್ಲ, ಏನೇನು ಸ್ಕಿಲ್ಗಳು ಬರ್ತಾವೆ ಇಲ್ಲಿ, ಏನು ಒಂದು ಬಂದಂಥ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ತಯಾರಿ ಆಗ್ತಾರೆ? ಸರ್, ಇಲ್ಲಿ ಬಂದಂಥ ವಿದ್ಯಾರ್ಥಿಗಳು ಒಂದು ಮೆಕ್ಯಾನಿಕಲ್ ರಿಲೇಟೆಡನ್ನು ಟೆಕ್ನಿಕಲ್ ಆಗಿ ನಮ್ಮ ಹತ್ರ ಒಂದು ಇಂಜಿನಿಯರಿಂಗ್ ಆಗಲಿ ಅವರಿಗೆ ಏನೇನು ಅರ್ಹತೆ ಇರಬೇಕು, ಒಂದು ಕಂಪನಿಗೆ, ಒಂದು ಟೊಯೋಟಾ ಕಂಪನಿ ಇದೆ, ಟೊಯೋಟಾ ಕಂಪನಿದಲ್ಲಿ ಏನೇನು ಅವರನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಡಿಸೈನ್ ಮಾಡ್ತಾರೆ, ಅದರಲ್ಲಿ ಎಲ್ಲ ಎಲ್ಲಿ ಮಾಡೋಕ್ಕಂತ ನಮ್ಮ ಕಾಲೇಜಿನಲ್ಲಿ ಎಲ್ಲ ಥರದ ತರಬೇತಿಯನ್ನು ನಾವು ಕಳಿಸ್ಕೊಡ್ತೀವಿ. ಅದು ನಿಮಗೆ ಮೋಲ್ ಟೂಲ್ ಇರ್ಬೋದು, ಜಿಕ್ಸ್ ಆ್ಯಂಡ್ ಫೀಚರ್ ಇರ್ಬೋದು, ಪ್ರಸ್ ಟೂಲ್ ಇರ್ಬೋದು, ಇವನ್ ಡ್ರಾಯಿಂಗ್ ಇರ್ಬೋದು, ಬೇರೆ ಬೇರೆ ಥರದ ಎಲ್ಲ ತರಬೇತಿಯನ್ನು ಮಾಡ್ತಾರೆ. ಪ್ಲಸ್ ಡ್ರಾಯಿಂಗೂ ಮಾಡ್ತಾರೆ ಅವರು, ಅವರು ಸಾಫ್ಟ್ವೇರ್ದಲ್ಲಿ ಎಲ್ಲ ಆ ಡ್ರಾಯಿಂಗನ್ನು ಎಲ್ಲ ಸ್ಕೆಚಸ್ಸನ್ನು ಮಾಡೆಲಿಂಗನ್ನು ಮಾಡ್ತಾರೆ. ಅದು ಆದಮೇಲೆ ಮಷಿನ್ ಮೇಲೂ ಅವರು ಆ ಮಾಡಿಕಂಥ ಡ್ರಾಯಿಂಗನ್ನು ಅಲ್ಲಿ ಮಷಿನ್ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಟೂಲನ್ನು ಕಂಪ್ಲೀಟ್ ಮಾಡ್ತಾರೆ. ಇಷ್ಟೆಲ್ಲ ತರಬೇತಿಯನ್ನು ಅವ್ರಿಗೆ ಸಿಗ್ತಾ ಇದೆ. ಈಗ ಇಂಜಿನಿಯರಿಂಗ್ ಡಿಪ್ಲೊಮಾಗೆ ಏನು ವ್ಯತ್ಯಾಸ ಆಗುತ್ತೆ ನಮ್ಮ ಜಿ ಡಿ ಟಿ ಸಿಗೆ ಅಂದರೆ, ನಾವು ಟೆಕ್ನಿಕಲ್ ಓರಿಯೆಂಟೆಡನ್ನು ಯಾವುದೂ ಬಿಡೋದಿಲ್ಲ, ಮಷಿನ್ ವಿತ್ ಡಿಸೈನ್ಸ್ ಎಲ್ಲ ಕಲಿಸ್ತೀವಿ. ಅಲ್ಲಿ ಥೆರಟಿಕಲ್ ಆಗಿ ಮಕ್ಕಳು ಅಷ್ಟೇ ಕಲಿತಾರೆ, ಇಷ್ಟು ವ್ಯತ್ಯಾಸ ಆಗುತ್ತೆ. ಹೇಗೆ ಇಲ್ಲಿಯ ಪ್ರವೇಶಾತಿಗಳು ನಮ್ಮ ಜಿಲ್ಲೆಯ ಮಕ್ಕಳು ಬರ್ತಾ ಇದ್ದಾರಂತೀರಾ? ಹೇಗೆ ಫುಲ್ಲು ನಿಮಗೆ ಪ್ರವೇಶಾತಿ ಬರ್ತಾ ಇದೆಯಾ ಅಥವಾ ಇನ್ನೂ ಕಡಿಮೆ ಇದೆಯಾ? ಇದ್ರ ಬಗ್ಗೆ ಹೆಚ್ಚು ಪ್ರಚಾರ ತಿಳುವಳಿಕೆ ಇನ್ನೂ ಜನರಲ್ಲಿ ಬರಬೇಕು ಅಂತ ಅನ್ಸುತ್ತೆ ನಮಗೆ, ನೀವೇನು ಹೇಳ್ತಿದ್ರಿ? ಸರ್, ಖಂಡಿತವಾಗ್ಲೂ ಇಲ್ಲಿ ನಮ್ಮ ರಾಯಚೂರು ಭಾಗದಲ್ಲಿ ಸುಮಾರು ವಿದ್ಯಾರ್ಥಿಗಳು ಇದನ್ನು ಉಪಯೋಗ ತಗೋತಾ ಇಲ್ಲ. ಇದನ್ನು ತಗೋಬೇಕಂತ ನನ್ನ ವಿನಂತಿ ಒಂದು ಎಲ್ಲ ನಮ್ಮ ಈ ಕ್ಷೇತ್ರದ ಜನಗಳಿಗೆ ಅಂತಂದರೆ ನಾವು ವಿನಂತಿ ಮಾಡೋದಂದರೆ, ಇದನ್ನು ತುಂಬ ವರ್ಷದಿಂದ ಬಯ್ಯಾಪುರ ಅಮರೇಗೌಡರು ಇದನ್ನು ಆಸಕ್ತಿಯಿಂದ ಇಲ್ಲಿ ತಂದು ಹಾಕಿದ್ದಾರೆ ಕಾಲೇಜು. ಇದನ್ನು ಎಲ್ಲರೂ ಉಪಯೋಗ ಮಾಡ್ಕೋಬೇಕಂತ ನಾನು ಅವರಲ್ಲಿ ಕೇಳ್ಕೊಳ್ತೀನಿ. ಒಂದು ಟೆಕ್ನಿಕಲ್ ಇರೋದ್ರಿಂದ ಸಾಕಷ್ಟು ಮಕ್ಕಳಿಗೆ ಜಾಬು ಇಮಿಡಿಯೇಟ್ ಅವರಿಗೆ ಸಿಗುತ್ತೆ, ಕೆಲಸ ಎಲ್ಲೇ ಇರಲಿ ಅವರಿಗೆ ಜಾಬ್ ಸಿಗುತ್ತೆ. ಅದರ ಜೊತೆಗೆ ಈ ಡಿಪ್ಲೊಮಾವನ್ನು ಪಿ ಯು ಸಿ ಈಕ್ವಲೆಂಟ್ ಆಗಿ ಇದು ಮಾಡಿದ್ದಾರೆ, ಈಗ ಅದನ್ನು ಅವರಿಗೆ ಉಪಯೋಗ ಆಗುತ್ತೆ. ಅದು 3 ವರ್ಷ ಕೋರ್ಸ್ ವರ್ಕ್ ಇರುತ್ತೆ, 1 ವರ್ಷ ಇಂಟರ್ನ್ಶಿಪ್. ಇಂಟರ್ನ್ಶಿಪ್ಪಲ್ಲಿ ಯಾವ ರೀತಿ ಎಲ್ಲೆಲ್ಲಿ ಹೋಗ್ತಾರೆ ಮಕ್ಕಳು, ನೀವೇ ಹಾಕ್ತೀರಾ ಅಥವಾ ಬೇರೆ ಬೇರೆ ಕಂಪ್ನಿಗಳಿಗೆ ಅಥವಾ ಕಂಪ್ನಿಯವ್ರು ಬಂದು ಅವರೇ ಅಲೋಕೇಶನ್ ಮಾಡ್ಕೊಂಡು ಹೋಗ್ತಾರಾ? ಇಂಟರ್ನ್ಶಿಪ್ದಲ್ಲಿ ಯಾವ ರೀತಿ ಅವ್ರಿಗೆ ಸೌಲಭ್ಯ ಇರುತ್ತೆ? ಇಂಟರ್ನ್ಶಿಪ್ ಅಂತಂದರೆ ಮಕ್ಕಳಿಗೆ ನಾವು ಮೊದಲೇ ಒಂದು ಅವೇರ್ನೆಸ್ ಹೇಳಿರ್ತೀವಿ, ಅವೇರ್ನೆಸ್ ಕೊಟ್ಟಿರ್ತೀವಿ. ಅಂದರೆ ಯಾವ ಕಂಪ್ನಿದವರು ನಮ್ಗೆ ಅಪ್ರೋಚ್ ಮಾಡ್ತಾರೆ, ಕಂಪ್ನಿದವರು ನಮಗೆ ವಿದ್ಯಾರ್ಥಿಗಳು ಬೇಕು ಅಂತಂದಾಗ ಅವರನ್ನು ಇಲ್ಲೇ ನಮ್ಮ ಕೇಂದ್ರಕ್ಕೆ ಬಂದು ಮಕ್ಕಳನ್ನು ಎಲ್ಲ ಥರದ ಒಂದು ಅವರಿಗೆ ಒಂದು ರಿಟರ್ನ್ ಟೆಸ್ಟು ಪ್ಲಸ್ ಅವ್ರು ಟೆಕ್ನಿಕಲ್ ಓರಿಯೆಂಟೆಡ್ ಯಾರ್ಯಾರು ಅವರಿಗೆ ಸ್ಕಿಲ್ಲಿಗೆ ಬೇಕಾಗ್ತಾರೆ ಅವರನ್ನು ಇಲ್ಲೇ ಕ್ಯಾಂಪಸ್ ಆಗುತ್ತದೆ. ಸರ್, ಅವರಿಗೆ ಇದು ಸ್ಟೈಫಂಡ್ ಅಂತಂದರೆ, ಈಗ ಸುಮಾರು ಡಿಪ್ಲೊಮಾ ಹುಡುಗರಿಗೆ ಬಿ ಇ ಹುಡುಗರಿಗೆ ಅಷ್ಟು ಸಂಬಳ ಸಿಗೋದಿಲ್ಲ, ಬಟ್ ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲೇ ಬಂದು 12,000 to 18,000 ಅವರಿಗೆ ಸ್ಟೈಫಂಡ್ ಸಿಗುತ್ತೆ ಪರ್ ಮಂತ್, ವಿತ್ ಅವ್ರಿಗೆ ಕ್ಯಾಬ್ ಫೆಸಿಲಿಟಿ, ಅಕೊಮೊಡೇಷನ್ನು, ಫುಡ್ಡು ಅಲ್ಲಿದ್ದರೆ ಫುಡ್ಡು ಅವಕಾಶ ಸಿಗುತ್ತೆ, ಈ ಥರ ಎಲ್ಲ ಫೆಸಿಲಿಟಿ ಇರುತ್ತೆ. ಅದನ್ನು ಡಿಪೆಂಡ್ ಅಪಾನ್ ಒಳ್ಳೆ ಒಳ್ಳೆ ಕಂಪನಿ ಮೇಲೆ ಹೋಗುತ್ತೆ. ಇನ್ನು ಪೂರ್ತಿ ಕೋರ್ಸ್ ವರ್ಕನ್ನು ಮುಗಿದ ಮೇಲೆ ಎಲ್ಲ 4 ವರ್ಷ ಆದಮೇಲೆ ತಾವು ಸರ್ಟಿಫಿಕೇಟನ್ನು ಕೊಡ್ತೀರಿ, ಕೊಟ್ಟಮೇಲೆ ಎಲ್ಲೆಲ್ಲಿ ಅವರಿಗೆ ಉದ್ಯೋಗ ಅವಕಾಶಗಳಿರ್ತವೆ, ಎಲ್ಲಿ ಎಷ್ಟು ತನವರೆಗೂ ಸಂಬಳವನ್ನು ಪಡಲಿಕ್ಕೆ ಅವಕಾಶಗಳಿದ್ದಾವೆ, ಜೊತೆಗೆ ಸ್ವಂತ ಏನಾದರೂ ತಮ್ಮ ಒಂದು ಬಿಸ್ನೆಸ್ಸನ್ನು ಹಾಕ್ಕೊಂಡು ಸ್ವಂತ ಏನಾದರೂ ಮ್ಯಾನುಫ್ಯಾಕ್ಚರಿಂಗ್ ಹಾಕ್ಕೊಂಡು ಜೀವನ ಮಾಡ್ಬೋದಾ? ಹೇಗೆ ಈ ಕೋರ್ಸನ್ನು ಮುಗಿಸಿದಂಥವ್ರು ಮಾಡ್ಬೋದು ಸರ್, ಸ್ವಂತ ಉದ್ಯೋಗ ಅವರಿಗೆ ಈ ಕೋರ್ಸ್ ಮುಗಿಸಿದ ಮೇಲೆ ಬಿ ಮಾಡ್ಬೋದು ಒಂದು, ಅದು ಆದಮೇಲೆ ಸ್ವಂತ ಉದ್ಯೋಗ ಅಂತಂದರೆ ತಾನೇ ಒಂದು ಕಂಪ್ನಿ ಹಾಕ್ಕೊಂಡು ಅದರಿಂದ ಡಿ ಐ ಸಿ ಆಫೀಸಿಂದ ಅಥವಾ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಕಾಮರ್ಸಿಂದ ಏನಾದರೂ ಅಲ್ಲಿಂದ ಅವರಿಗೆ ಲೋನ್ ಕೊಟ್ಟಿದ್ರೆ ಅವರು ಸ್ವಂತ ಒಂದು ಉದ್ಯೋಗ ಮಾಡ್ಕೋಬೋದು, ಇಷ್ಟೆಲ್ಲ ಟೆಕ್ನಿಕಲಿ ಆಗಿ ಒಂದು ಒಳ್ಳೆ ಕಂಪ್ನಿಯನ್ನು ಹಾಕೋಬೋದು, ಅದನ್ನು ಮಾಡ್ಬೋದು. ಇಲ್ಲಾಂತಂದರೆ ಬೇರೆ ವಿದೇಶಗಳಿಗೆ ಅವರಿಗೆ ಅವಕಾಶ ಇದೆ, ಬೇರೆ ಬೇರೆ ವಿದೇಶದಾಗೂ ಅವರಿಗೆ ಜಾಬ್ ಅಪರ್ಚುನಿಟಿ ಇದೆ. ಅಲ್ಲೂ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒಂದು ಹೋಗ್ಬೋದು, ಇಲ್ಲ ಬೇರೆ ಬೇರೆ ನಮಗೆ ಬೇರೆ ಅಂತಂದರೆ ಎಚ್ ಎ ಎಲ್ದಲ್ಲಿ, ಎನ್ ಎ ಎಲ್ದಲ್ಲಿ, ಇಲ್ಲೆಲ್ಲ ಕಡೆ ಅವರು ಅಪ್ಲೈ ಮಾಡಿ ಜಾಬನ್ನು ಇದು ಮಾಡಬಹುದು. ಈಗ ನಿಮ್ಮ ಸೆಂಟರ್ನಿಂದ ಮುಗಿಸಿದಂಥ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ನಮ್ಮ ವಿದ್ಯಾರ್ಥಿಗಳು ಇವಲ್ಲಿ ಗೌರ್ಮೆಂಟ್ ಸೆಕ್ಟರ್ದಲ್ಲಿ ಅಂತಂದರೆ ಥರ್ಮಲ್ ಪವರ್ ಪ್ಲಾಂಟಲ್ಲಿ, ನಮ್ಮ ಕಾಲೇಜಿನ ಇಬ್ಬರು ಹುಡುಗಿಯರು ಇಲ್ಲೇ ಥರ್ಮಲ್ ಪವರ್ ಪ್ಲಾಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಬ್ಬರು. ಉಳಿಕೆ ಹುಡುಗರು ಅಂತಂದರೆ ಒಬ್ಬರು ಸಿಂಗಾಪುರದಲ್ಲಿದ್ದಾರೆ, ಬೇರೆ ಕಂಟ್ರಿದಲ್ಲಿದ್ದಾರೆ, ಈವನ್ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಸೆಕ್ಟರ್ದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಂಪ್ನಿಯಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಹೈಯರ್ ಎಜುಕೇಷನ್ ಮಾಡಿಕೊಂಡು ಜಾಬ್ ಅವರು ಕೆಲಸ ಮಾಡ್ಕೊಂಡು ಮ್ಯಾಕ್ಸಿಮಮ್ ಇಲ್ಲಾಂದ್ರೆ 1.5 ಲಕ್ಷ ತನ್ನ ಸ್ಯಾಲ್ರಿ ತಗೋತಾ ಇದ್ರು. ಹೇಗೆ ಲಿಂಗಸೂರು ತಾಲೂಕಿನ ಸ್ಥಳೀಯವಾಗಿ ಲಿಂಗಸೂರು ತಾಲೂಕಿನ ವಿದ್ಯಾರ್ಥಿಗಳು ಹೇಗೆ ಆಸಕ್ತಿ ತೋರಿಸಿದ್ದಾರೆ ಈ ಕೋರ್ಸ್ಗೆ ಬರೆದಿದ್ದಾರೆ? ಹೇಗೆ ಬರ್ತಾ ಇದ್ದಾರೆ ಸರ್? ಬಟ್ ಇನ್ನೂ ಹೆಚ್ಚಿನ ಬರಬೇಕಂತ ನಾನು ಹೇಳ್ತೀನಿ. ಕೆಲವೊಂದು ಜಾಬ್ ಅಪರ್ಚುನಿಟಿಗಳು ಇನ್ನೂ ಹೆಚ್ಚಿನ ಈಗ ಬಂದಿದ್ದಾವೆ, ಎಲ್ಲ ಕಡೆ ಆಗ್ತಾ ಇದ್ದಾವೆ, ಅವರು ಇನ್ನೂ ಹೆಚ್ಚಿನ ಇದನ್ನು ಉಪಯೋಗ ಮಾಡ್ಕೋಬೇಕಂತ ಹೇಳಿ. ಹೇಗೆ ನಿಮ್ಮ ಸೆಂಟರ್ನಲ್ಲಿ ಫ್ಯಾಕಲ್ಟಿ ಅಂದರೆ ಬೋಧಕ ಸಿಬ್ಬಂದಿ, ಆಮೇಲೆ ಲೈಬ್ರರಿ ಸೌಲಭ್ಯಗಳು, ಜೊತೆಗೆ ಮಕ್ಕಳಿಗೆ ಕೌಶಲ್ಯ ತರಬೇತಿ ಸೌಲಭ್ಯಗಳು ಯಾವ ರೀತಿ ವ್ಯವಸ್ಥೆ ಇದೆ, ಚೆನ್ನಾಗಿದೆ ಅಂತೀರಾ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕಾ, ಹೇಗೆ? ತರಬೇತಿ ಅಂತಂದರೆ ಎಲ್ಲ ನಮ್ಮ ಸಿಬ್ಬಂದಿಗಳ ತರಬೇತಿ, ಎಲ್ಲ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಏನೇನು ನಮ್ಮಲ್ಲಿ ಕೊಟ್ಟಂಥ ಸಿಲೆಬಸ್ ಪ್ರಕಾರ ಎಲ್ಲ ತರಬೇತಿಯನ್ನು ನಾವು ನೀಡ್ತಾ, ಕೊರತೆ ಏನಿಲ್ಲ. ಕೊಡ್ತಾ ಇದೆ, ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀವಿ. ಇದ್ದಂಥ ನಾವು ಫೆಸಿಲಿಟಿಗಳನ್ನು ಮಕ್ಕಳಿಗೆ ಎಲ್ಲ ಥರದ ಸೌಲಭ್ಯವನ್ನು ಅವ್ರಿಗೆ ಕೊಡೋಕ್ಕೆ ನಾವು ಇಲ್ಲಿಲ್ಲಂದರೂ ಇನ್ನೂ ಕೊಡೋಕ್ಕೆ ನಾವು ಪ್ರಯತ್ನ ಮಾಡಿ ಎಲ್ಲ ಥರದ ಸೌಲಭ್ಯವನ್ನು ಒದಗಿಸ್ತೀವಿ. ಇನ್ನೂ ಈ ಒಂದು ಸೆಂಟರ್ಗೆ ಸರ್ಕಾರದ ವತಿಯಿಂದ ಏನಾದರೂ ಅನುಕೂಲತೆಗಳಾಗಬೇಕಾಗಿದೆ ಹೇಗೆ? ಯಾಕಂದರೆ ಒಬ್ಬ ವಿದ್ಯಾರ್ಥಿ ಒಳ್ಳೆ ರೀತಿಯಿಂದ ಹೊರಗೆ ಬರಬೇಕಾದ್ರೆ ಎಲ್ಲ ಒಂದು ಕೌಶಲ್ಯಗಳು ಬೇಕು. ಕೌಶಲ್ಯ ಸಿಗಬೇಕಾದ್ರೆ ಮೂಲಭೂತ ಸೌಕರ್ಯಗಳು ಇರಬೇಕಿಲ್ಲಿ. ಎಲ್ಲ ಮೂಲಭೂತ ಸೌಕರ್ಯಗಳ ಕೊರತೆ ಅಥವಾ ಏನಿದೆ, ಇನ್ನೂ ಏನು ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕಾಗಿದೆ ಸರ್ಕಾರ ಇದಕ್ಕೆ? ಸರ್, ಇದಕ್ಕೆ ಇನ್ನೂ ಹೆಚ್ಚಿನ ಅಂತಂದರೆ ನಮ್ಮ ಇನ್ಹೌಸ್ ಕ್ಯಾಂಪಸ್ಸಲ್ಲೇ ಒಂದು ಕ್ವಾರ್ಟರ್ಸ್ ಮಾಡಿ ಎಲ್ಲ ಸಿಬ್ಬಂದಿಗಳು ಇಲ್ಲಿ ಇರಂಗೆ ಮಾಡಿದರೆ ಎಲ್ಲ ಮಕ್ಕಳಿಗೆ ನಾವು ಇನ್ನೂ ಹೆಚ್ಚಿನ ಅವರಿಗೆ ನೋಡ್ಕೊಳ್ಳೋಕ್ಕೆ ಒಂದು ಅನುಕೂಲ ಆಗುತ್ತೆ. ಒಂದು ಅದರ ಜೊತೆಗೆ ನಮ್ಮ ಇದ್ದಂಥ ವರ್ಕ್ಶಾಪ್ನಲ್ಲಿ ಕೆಲವೊಂದು ಮಷಿನ್ಸನ್ನು ಇನ್ನು ಕೆಲವೊಂದು ಬೇರೆ ಬೇರೆ ಬಂದರೆ ಇನ್ನೂ ಹೆಚ್ಚಿನ ತರಬೇತಿ ಅವ್ರಿಗೆ ಮಾಡ್ತೀವಿ. ಏನು ಹೇಳ್ತೀರಿ, ಕೊನೆಯದಾಗಿ GTTC ಕೋರ್ಸು ಅಥವಾ ಗೌರ್ಮೆಂಟ್ ಇಂಪ್ರೂವ್ಮೆಂಟ್ ಟ್ರೈನಿಂಗ್ ಸೆಂಟರ್ ಕೊಡ್ತಕ್ಕಂಥ ಏನು ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಒಂದು ಡಿಪ್ಲೊಮಾ ಕೋರ್ಸ್ ಇದೆ, ಭಾಳಷ್ಟು ಮಂದಿಗೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರಿಚಯ ಆಗಬೇಕು. ಎಲ್ಲ ಪಾಲಕರು ಸಹ ಇದ್ರ ಬಗ್ಗೆ ತಿಳ್ಕೊಂಡು ಈ ಕೋರ್ಸಿನ ಮಹತ್ವ ಏನಿದೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡು ತಮ್ಮ ಮಕ್ಕಳಿಗೆ ಏನಿದು ಸ್ಕಿಲ್ ಓರಿಯೆಂಟೆಡ್ ಕೋರ್ಸ್ ಇರೋದ್ರಿಂದ ಉದ್ಯೋಗ ಆಧಾರಿತ ಕೋರ್ಸ್ ಇರೋದ್ರಿಂದ ಮಕ್ಕಳನ್ನ ಹೆಚ್ಚಾಗಿ ಸೇರಿಸಬೇಕಾಗಿದೆ. ನಿಮ್ಮ ಒಂದು ಸಂದೇಶ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ಜಿಲ್ಲೆಯ ಜನರಿಗೆ, ಕೇಳುಗರಿಗೆ ಮತ್ತು ವಿದ್ಯಾರ್ಥಿಗಳಿಗೆ? ಇಷ್ಟೆಲ್ಲ ನಾವು ಇದು ರಾಯಚೂರು ಡಿಸ್ಟಿಕಲ್ಲಿ ಲಿಂಗಸೂರು ತಾಲೂಕದಲ್ಲಿ ಇಷ್ಟು ಟೆಕ್ನಿಕಲಿ ಮಷಿನ್ಸ್ಗಳನ್ನು ಎಲ್ಲ ತರಬೇತಿಗಳನ್ನು ನಾವು ಇಟ್ಕೊಂಡಿದ್ದೀವಿ. ಇದನ್ನು ಎಲ್ಲ ಮಕ್ಕಳು, ಈ ಭಾಗದ ಮಕ್ಕಳು, ಎಲ್ಲ ಜನರು ತಗೋಬೇಕು. ಇದರ ಉಪಯೋಗ ಪಡ್ಕೊಂಡು ಇದನ್ನು ಸೌಲಭ್ಯಗಳನ್ನು ಎಲ್ಲೆಲ್ಲಿ ನೌಕರಿಗೆ ಹೋಗಂಗೆ ವ್ಯವಸ್ಥೆ ಆಗಂಗೆ ಎಲ್ಲ ಮಕ್ಕಳು ತಗೋಬೇಕು. ಮತ್ತು ಎಲ್ಲ ಜನರಿಗೆ ನಾನು ಇದೇ ವಿನಂತಿ, ಉಪಯೋಗನ ಮಾಡಿಕೊಂಡು ಜಾಬಲ್ಲಿ ಅನುಕೂಲ ಪಡ್ಕೋಬೇಕಂತ ನಾನು ಹೇಳಿ. ಒಳ್ಳೆಯದು ರಾಜ್ಕುಮಾರ್ ಅವರು, ಇದುವರೆಗೆ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಲಿಂಗಸೂರು ಏನು ಒಂದು ಕೋರ್ಸನ್ನು ನಡೆಸ್ತಾ ಇದೆ, ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅಂತಕ್ಕಂಥ ಡಿಪ್ಲೊಮಾ ಕೋರ್ಸನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದೆ. ಹೆಚ್ಚೆಚ್ಚಾಗಿ ವಿದ್ಯಾರ್ಥಿಗಳು ಇಲ್ಲಿ ಬಂದು ತರಬೇತಿಯನ್ನು ಪಡೆದು ನಮ್ಮ ಜಿಲ್ಲೆಯ ಒಂದು ವಿದ್ಯಾರ್ಥಿಗಳಿರ್ಬೋದು, SSLC ಆದಮೇಲೆ ಯಾವುದಾದ್ರೂ ಕೋರ್ಸಿಗೆ ಹೋಗ್ತಾರೆ, BA ಮಾಡಿದೆ, ಹಾಗೆ BCOM ಮಾಡಿದೆ ಅಂತಕ್ಕಂಥದ್ದು. ಇದು ಒಂಥರ ಸ್ಕಿಲ್ ಓರಿಯೆಂಟೆಡ್ ಮತ್ತು ಜಾಬ್ ಓರಿಯೆಂಟೆಡ್ ಕೋರ್ಸ್ ಇರೋದ್ರಿಂದ ಇಂಥ ಒಂದು ಕೋರ್ಸ್ಗಳಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಒಂದು ಉದ್ಯೋಗಾವಕಾಶಗಳು ಬರುವುದು ಖಂಡಿತ. ಹೆಚ್ಚಿನ ರೀತಿಯೊಳಗೆ ವಿದ್ಯಾರ್ಥಿಗಳು ಈ ಕೋರ್ಸ್ ಬಗ್ಗೆ ಆಸಕ್ತಿಯನ್ನು ವಹಿಸಿ ಪ್ರವೇಶಾತಿಯನ್ನು ಪಡೀಲಿಕ್ಕೆ ಮುಂದೆ ಬರಬೇಕಂತ ಹೇಳೋಣ. ಯಾರಾದರೂ ಸಂಪರ್ಕ ಮಾಡಬೇಕು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕಂತಂದರೆ ಫೋನ್ ಸಂಖ್ಯೆಯನ್ನು ತಿಳಿಸ್ತಾರೆ ನಮ್ಮ ವಿದ್ಯಾರ್ಥಿಗಳಿಗೆ ಕೇಳುಗ. ನಮ್ಮ ಕಾಲೇಜಿನ ಹೆಚ್ಚಿನ ಮಾಹಿತಿಗಾಗಿ ತಾವು ಸಂಪರ್ಕಿಸಬೇಕಾದ ಮೊಬೈಲ್ ನಂಬರು 9916231899 9916231899. ಒಳ್ಳೆ ಸರ್, ಇದುವರೆಗೆ ಮಾಹಿತಿ ಹಂಚಿಕೊಂಡೋದಕ್ಕೆ ಎಲ್ಲ ಕೇಳುವರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಡಿಪ್ಲೊಮೋ ಕೋರ್ಸ್ದ ಮಹತ್ವ ಕುರಿತು ಲಿಂಗ್ಸ್ಕೂರಿನ JTTC ಸಂಸ್ಥೆಯ ಪ್ರಿನ್ಸಿಪಾಲರಾದ ರಾಜ್ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಭಾವಲತಿ. ಈಗ ಕೇಳಿ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಹೈದರಾಬಾದ್ ಇದರ ಕಾರ್ಯಚಟುವಟಿಕೆ ಕುರಿತು ವಿಜ್ಞಾನಿಗಳಾದ ಡಾಕ್ಟರ್ ಸಂಗಪ್ಪ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಭಾರತೀಯ ಸಿರಿಧಾನ್ಯಗಳ ಸಂಶೋಧನಾ ಸಂಸ್ಥೆ ಹೈದರಾಬಾದ್ ಇದು ಸಾಕಷ್ಟು ಕೆಲಸ ಮಾಡ್ತಾ ಇದೆ. ಸಿರಿಧಾನ್ಯದಲ್ಲಿ ಸಂಶೋಧನೆ ಇರಬಹುದು, ಅಭಿವೃದ್ಧಿ ಇರಬಹುದು, ಜೊತೆಗೆ ಮೌಲ್ಯವರ್ಧನೆ, ಈ ಒಂದು ನಿಟ್ಟಿನಲ್ಲಿ ಈ ಸಂಸ್ಥೆ ರಾಷ್ಟ್ರಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ. ಹೈದರಾಬಾದಲ್ಲಿ ಕೇಂದ್ರ ಕಚೇರಿ ಇದೆ. ವಿಜ್ಞಾನಿಗಳಾದಂಥ ಡಾಕ್ಟರ್ ಸಂಗಪ್ಪ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಈ ಒಂದು ಸಂಸ್ಥೆಯ ಕಾರ್ಯಚಟುವಟಿಕೆ ಬಗ್ಗೆ, ಯಾವ ರೀತಿ ಸಿರಿಧಾನ್ಯಗಳ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದೆ, ಏನೆಲ್ಲ ಒಂದು ಬಿಡುಗಡೆ ಆಗಿದ್ದಾವೆ ಸಂಶೋಧನೆಗಳು ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರೊಂದಿಗೆ ಡಾಕ್ಟರ್ ಸಂಗಪ್ಪ ಅವರು ಹಂಚ್ಕೋತಾ ಇದ್ದಾರೆ. ಎಲ್ಲ ರೈತ ಬಾಂಧವರಿಗೆ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಹೈದರಾಬಾದ್ ವತಿಯಿಂದ ನಮಸ್ಕಾರಗಳು. ನಾನು ಡಾಕ್ಟರ್ ಸಂಗಪ್ಪ. ಇಂದು ನಿಮಗೆ ನಮ್ಮ ಸಂಸ್ಥೆಯಿಂದ ಆಗುತ್ತಿರುವ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾತನಾಡಲು ನಿಮ್ಮ ಮುಂದೆ ಇದ್ದೇನೆ. ಸ್ನೇಹಿತರೆ, ಸಿರಿಧಾನ್ಯಗಳು ಅಂದರೆ ನಾವು ಹೇಳಿರ್ತೀವಿ ನವಣೆ, ರಾಗಿ, ಸಜ್ಜೆ, ಜೋಳ, ಬರಗು, ಊದಲು, ಸಾಮೆ, ಕೊರಲೆ ಹಾಗೂ ಈ ಥರದ ಧಾನ್ಯಗಳು. ಇದರಲ್ಲಿ ಹಲವಾರು ಪೌಷ್ಟಿಕಾಂಶಗಳಿದ್ದು ಆದರೆ ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಮರೆಯಾಗ್ತಿವೆ. ಸೊ ಇನ್ನೊಮ್ಮೆ ಈ ಸಿರಿಧಾನ್ಯಗಳು ನಮ್ಮ ಫುಡ್ ಪ್ಲೇಟ್ನಲ್ಲಿ ತರಲು ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಹಲವಾರು ಕಾರ್ಯಚಟುವಟಿಕೆಗಳು ಮಾಡುತ್ತಿದೆ. ಸೊ ಇದರಲ್ಲಿ ಮುಖ್ಯವಾಗಿ ನಮ್ಮ ಸಂಸ್ಥೆಯಿಂದ ರೈತರಿಗೆ ತರಬೇತಿ ಆಗಿರ್ಬೋದು, ಮೌಲ್ಯವರ್ಧನೆ ಸಂಸ್ಕರಣೆ ಇಂದ ಹಲವಾರು ತಂತ್ರಜ್ಞಾನಗಳು ನಾವು ಹೊರತಂದಿದ್ದೇವೆ. ಮೊದಲನೇದಾಗಿ ತಳೀಯ ಅಭಿವೃದ್ಧಿ ಆಗಿರ್ಬೋದು, ಅಥವಾ ಸಂಸ್ಕರಣೆಯಲ್ಲಿ ಮಷಿನರಿ ಡೆವಲಪ್ಮೆಂಟ್ ಆಗಿರ್ಬೋದು, ಅಥವಾ ಮೌಲ್ಯವರ್ಧಿತ ಪದಾರ್ಥಗಳಾದ ರಾಗಿಯಿಂದ ಮಾಡಿರುವಂಥ ಬಿಸ್ಕೆಟ್ ಆಗಿರ್ಬೋದು, ಅಥವಾ ಸಜ್ಜೆಯಿಂದ ಮಾಡಿರುವಂತಹ ಪಫ್ಸ್ ಆಗಿರ್ಬೋದು, ಅಥವಾ ಜೋಳದಿಂದ ಮಾಡಿರುವಂತಹ ಫ್ಲೇಕ್ಸ್ ಅಂತಂದ್ರೆ ಪೋಹಾ ಆಗಿರ್ಬೋದು. ಹೀಗೆ ಹಲವಾರು ಮೌಲ್ಯವರ್ಧಿತ ಪದಾರ್ಥಗಳು ನಮ್ಮ ಸಂಸ್ಥೆಯಿಂದ ನಾವು ಬಿಡುಗಡೆ ಮಾಡಿದ್ದೇವೆ. ಅಂದರೆ 70 ಈ ತರದ ತಂತ್ರಜ್ಞಾನಗಳು, ಮೌಲ್ಯವರ್ಧಿತ ತಂತ್ರಜ್ಞಾನಗಳು ನಮ್ಮ ಸಂಸ್ಥೆಯಿಂದ ಹೊರತಂದಿದ್ದೇವೆ. ಸೊ ಈ ತಂತ್ರಜ್ಞಾನಗಳು ರೈತರಿಗೆ ಹೇಗೆ ಅನುಕೂಲ ಆಗ್ತವೆ ಅಂತಂದ್ರೆ, ಸೊ ನೀವು ಇವಾಗ ಸಜ್ಜೆ ಅಥವಾ ಜೋಳ ಬೆಳೆದಿರ್ತೀರ, ಅಥವಾ ಸಾಮೆ ಅನ್ಕೊಳ್ಳಿ ಅಥವಾ ನವಣೆ ಅನ್ಕೊಳ್ಳಿ. ಸೊ ಈ ತರ ಬೆಳೆದಾಗ ನೀವು ಮಾರುಕಟ್ಟೆಯಲ್ಲಿ ಇದರದ ಮೌಲ್ಯ ಎಷ್ಟಾಗಿರುತ್ತೆ ಅಂತಂದ್ರೆ 25-30 ರೂಪಾಯಿ ಆಗಿರ್ಬೋದು, ಅಥವಾ ಬೇರೆ ಪ್ರದೇಶದಲ್ಲಿ 35 ರೂಪಾಯಿ ಪ್ರತಿ ಕೆಜಿಗೆ ದೊರೀತಾ ಇರುತ್ತೆ. ಆದರೆ ನೀವು ಇದರ ಮೌಲ್ಯವರ್ಧನೆ ಮಾಡೋದ್ರಿಂದ ಇದರ ಮಾರುಕಟ್ಟೆ ಬೆಲೆ ಹೆಚ್ಚಾಗುತ್ತೆ. ಹೇಗಂದ್ರಪ್ಪ ಅಂತಂದ್ರೆ, 1 ಕೆಜಿ ಜೋಳದಲ್ಲಿ ನೀವು ಹಲವಾರು ಪದಾರ್ಥಗಳು ಮಾಡಬಹುದು. ನಾವು ಉದಾಹರಣೆಗೆ ಪಪ್ಸ್ ಅಂತ ಹೇಳಿ ತಗೊಳ್ಳೋಣ. ಸೊ ಜೋಳದಿಂದ ಮಾಡುವಂತ ಪಪ್ಸ್, 1 ಕೆಜಿ ಜೋಳದ ಬೆಲೆ 30 ರೂಪಾಯಿ. ಅದೇ ಜೋಳನ ನೀವು ಪಪ್ಸ್ ಆಗಿ ಕನ್ವರ್ಟ್ ಮಾಡಿ 50 ಗ್ರಾಮು ಅಥವಾ 100 ಗ್ರಾಮ್ ಅಂತ ಪ್ಯಾಕೆಟ್ಸ್ ಮಾಡಿ ಮಾರಾಟ ಮಾಡಕ್ ಶುರು ಮಾಡಿದ್ರೆ ಅದಕ್ಕೆ ನಿಮ್ಗೆ 1,000 ರೂಪಾಯಿ ವರೆಗೂ ಬೆಲೆ ಬರಬಹುದು. ಬಟ್ ಇದರಲ್ಲಿ ನಿಮ್ಗೆ ಇನ್ವೆಸ್ಟ್ಮೆಂಟು ಇರುತ್ತೆ, ಮಷಿನರಿಗೋಸ್ಕರ ಇರ್ಬೋದು, ಅಥವಾ ಪ್ಯಾಕೇಜಿಂಗ್ ಮಾಡೋಕೆ ಇರ್ಬೋದು, ಲೇಬಲಿಂಗ್ ಮಾಡೋಗೋಸ್ಕರ ಇರ್ಬೋದು, ಬ್ರ್ಯಾಂಡಿಂಗ್ ಮಾಡೋಗೋಸ್ಕರ. ಬಟ್ ಇದನ್ನೆಲ್ಲನು ಹೋಗಿ ನಿಮ್ಗೆ 1 ಕೆಜಿಯಿಂದ 500 ರೂಪಾಯಿ ವರೆಗೂ ನಿಮಗೆ ಲಾಭ ಆಗುವಂಥದ್ದು ಸಾಧ್ಯತೆ ಇದ್ದಿರುತ್ತೆ. ಸೊ ಹೀಗೆ ಇದೇ ಒಂದೇ ಉದಾಹರಣೆ ಜೊತೆಯಲ್ಲಿ ನೀವು ಬಿಸ್ಕೆಟ್ ನೋಡಬಹುದು. ಬಿಸ್ಕೆಟ್ ರಾಗಿಯಿಂದ 100% ರಾಗಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ನಾವು ಬಿಸ್ಕೆಟ್ ಅನ್ನು ಕೂಡ ಮಾಡಬಹುದು. ಸೊ ಇದರ ಬೆಲೆ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿರುತ್ತೆ. ಸೊ ಹೀಗೆ ಮಾಡೋಕ್ಕೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಬೇಕಾಗಿರುತ್ತೆ. ಬಟ್ ಆದ್ರೆ ಪ್ರತಿ ಸಣ್ಣ ರೈತರು ಅಥವಾ ಅತಿ ಸಣ್ಣ ರೈತರು ಈ ತರ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಗೆ ಮಷಿನರಿ ಹಾಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಭಾರತೀಯ ಸಿರಿಧಾನ್ಯ ಸಂಶೋಧನೆ ಸಂಸ್ಥೆ ವತಿಯಿಂದ ಹಾಗೂ ನಬಾರ್ಡ್, SFAC ಹಾಗೂ ಜಲಾನಯನ ಅಭಿವೃದ್ಧಿ ಇಲಾಖೆ ಒಟ್ಟುಗೂಡಿ ರೈತ ಉತ್ಪಾದಕರ ಸಂಸ್ಥೆಗಳನ್ನು ನಾವು ನಮ್ಮ ಸಂಸ್ಥೆಯಿಂದ ಹೊರತರ್ತಾ ಇದ್ದೀವಿ, ಅಂತಂದ್ರೆ ಸ್ಥಾಪನೆ ಮಾಡ್ತಾ ಇದ್ದೀವಿ. ಸೊ ಈ ರೈತ ಉತ್ಪಾದಕರ ಸಂಸ್ಥೆಗಳು ಏನಪ್ಪಾ ಅಂತ ಹೇಳಂತಂದ್ರೆ, ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರನೇ ಸ್ಥಾಪನೆ ಆದಂತಹ ಸಂಸ್ಥೆಗಳು. ಸೊ ಇದರಲ್ಲಿ ರೈತರೇ ಇದರಿಂದ ಈ ಸಂಸ್ಥೆಯ ಮಾಲೀಕರಾಗಿರ್ತಾರೆ. ಈ ಸಂಸ್ಥೆ ಮೂಲಕ ನೀವು ಹಲವಾರು ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಮಾಡುವಂತ ಮಷಿನರಿ ಅಥವಾ ಯೂನಿಟ್ಗಳನ್ನು ಸ್ಥಾಪ ಮಾಡ್ಕೋಬಹುದು. ಸೊ ಇದಕ್ಕೆ ಸರ್ಕಾರ ಕಡೆಯಿಂದ ಹಲವಾರು ಯೋಜನೆಗಳಾದವು. ಹಾಗೆ ಇತ್ತೀಚೆಗೆ ನಮ್ಮ ಸಂಸ್ಥೆಯಿಂದ ರಚನೆ ಆದಂತ ಒಂದು ರೈತ ಉತ್ಪಾದಕರ ಸಂಸ್ಥೆ, ಉದಾಹರಣೆಗೆ ವಿಶಾಖ ಮಿಲ್ಲೆಟ್ಸ್ FPO ವಿಶಾಖಪಟ್ಟಣಂ. ಸೊ ಇವಾಗ ನೀವು ರಾಯಚೂರಿನಲ್ಲಿ ಮೊನ್ನೆ ನಡೆದಿರುವಂತಹ ಮಿಲ್ಲೆಟ್ಸ್ ಕಾನ್ಕ್ಲೇವ್ ನಲ್ಲೂ ಅದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹಲವಾರು ಪದಾರ್ಥಗಳು ಮಿಲ್ಲೆಟ್ಸ್ ಇಂದ ಮಾಡಿರುವಂತಹ ಪದಾರ್ಥಗಳು ಡಿಸ್ಪ್ಲೇ ಮಾಡಿ ಬೇರೆ ರೈತರಿಗೂ ಅನುಕೂಲ ಮಾಡುವಂತದ್ದು ವ್ಯವಸ್ಥೆ ಮಾಡಲಾಗಿದೆ. ಸೊ ಇದರಲ್ಲಿ ಏನಪ್ಪಾ ಅಂತ ಹೇಳಂತಂದ್ರೆ, ಒಂದು ರೈತ ಉತ್ಪಾದಕರ ಸಂಸ್ಥೆಯಲ್ಲಿ ಮಿನಿಮಮ್ 300 ಜನ ರೈತರು ಒಟ್ಟುಕೂಡಿ, ಸೊ ನೀವಾಗೇ ಒಂದು ನಮ್ಮ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು, ಸೊ ಒಂದು ಪ್ರೊಸೆಸಿಂಗ್ ಯೂನಿಟ್ ಆಗಿರ್ಬೋದು, ಪೋಹಾ ಮಾಡುವಂಥ ಪ್ರೊಸೆಸಿಂಗ್ ಯೂನಿಟ್ ಆಗಿರ್ಬೋದು, ಅಥವಾ ಪಪ್ಸ್ ಮಾಡುವಂಥ ಪ್ರೊಸೆಸಿಂಗ್ ಯೂನಿಟ್ ಆಗಿರ್ಬೋದು, ಇಂಥ ಮೌಲ್ಯವರ್ಧಿತ ಪದಾರ್ಥಗಳ ತಯಾರಿಕೆ ಮಾಡುವಂಥ ಯೂನಿಟ್ ಹಾಕ್ಕೊಂಡ್ರೆ ನಿಮಗೆ ಹೆಚ್ಚಿನ ಮೌಲ್ಯವರ್ಧನೆ ಮಾಡೋದ್ರಿಂದ ಮಾರುಕಟ್ಟೆಯಲ್ಲಿ ಬೆಲೆ ಬಂದಿರುತ್ತೆ. ಜೊತೆ ಜೊತೆಯಲ್ಲಿ ಸೊ ನಾವು ಕನ್ಸ್ಯೂಮರ್ಸ್ನ ಅವೇರ್ನೆಸ್ ಮಾಡುವಂತ ಕಾರ್ಯಕ್ರಮ ಕೂಡ ಈ ರೈತ ಉತ್ಪಾದಕರ ಸಂಸ್ಥೆಗಳಿಗೆ ಮಾಡಬಹುದು. ಹೀಗೆ ಮಾಡೋದ್ರಿಂದ ಏನಾಗುತ್ತಂತಂದ್ರೆ, ರೈತರು ತಮ್ಮ ಹೊಲದಲ್ಲಿ ಸಿರಿಧಾನ್ಯ ಬೆಳೆಯೋಕ್ಕೂ ಅವರಿಗೆ ಅನುಕೂಲ ಆಗುತ್ತೆ. ಯಾಕೆಂತಂದ್ರೆ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಬರೋದ್ರಿಂದ ಸಿರಿಧಾನ್ಯ ಬೆಳೆಯೋಕ್ಕೆ ಅವರಿಗೆ ಅನುಕೂಲ ಆಗುತ್ತೋ, ಇನ್ನೊಂದು ಕಡೆ ಕನ್ಸ್ಯೂಮರ್ಸ್ಗೆ ಅಂದ್ರೆ ಗ್ರಾಹಕರಿಗೆ ಒಳ್ಳೆ ಬೆಲೆ, ಒಳ್ಳೆ ಕಡಿಮೆ ಬೆಲೆಯಲ್ಲಿ ಕೂಡ ಈ ಸಿರಿಧಾನ್ಯಗಳ ಮೌಲ್ಯವರ್ಧಿತ ಪದಾರ್ಥಗಳು ಸಿಗುವಂತ ಅವಕಾಶ ಇದ್ದಿರುತ್ತೆ. ಜೊತೆ ಜೊತೆಯಲ್ಲಿ ನಮ್ದು ಎನ್ವೈರನ್ಮೆಂಟ್ ವಾತಾವರಣಕ್ಕೂ ಕೂಡ ಅನುಕೂಲ ಆಗಿರುವಂತಹ ಸಿರಿಧಾನ್ಯಗಳನ್ನು ನಾವು ಬೆಳೆಸಬಹುದು. ಸೊ ಒಟ್ಟಾರೆ ಕರ್ನಾಟಕದಲ್ಲಿ 23 ರೈತ ಉತ್ಪಾದಕರ ಸಂಸ್ಥೆಗಳು ಮಿಲ್ಲೆಟ್ ಅಥವಾ ಸಿರಿಧಾನ್ಯ ಅಥವಾ ಸಿರಿಧಾನ್ಯ ಆಧಾರಿತ ರೈತ ಉತ್ಪಾದಕರ ಸಂಸ್ಥೆಗಳು ನಾವು ಇಲ್ಲಿ ನಮ್ಮ ಸಂಸ್ಥೆ ಅಂದರೆ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಹೈದರಾಬಾದ್ ವತಿಯಿಂದ ಕರ್ನಾಟಕದಲ್ಲಿ ರಚನೆ ಮಾಡಿದ್ದೀವಿ. ಸೊ ಈ 23 ಸಂಸ್ಥೆಗಳು ತಮ್ಮದೇ ಆದಂಥ ಯುನಿಕ್ ಪ್ರಾಡಕ್ಟ್ ಮುಖಾಂತರ ಹೊರತಂದು ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಿದರು, ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇದ್ದರು. ಸೊ ಇದರಿಂದ ಹಲವಾರು ರೈತರಿಗೆ ಈ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯಿಂದ ಅನುಕೂಲ ಆಗ್ತಾ ಇದೆ. ಜೊತೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ತಳಿ ಅಭಿವೃದ್ಧಿನೂ ಮಾಡ್ತಾ ಇರ್ತೀವಿ, ಹಾಗೆ ತರಬೇತಿ ಕಾರ್ಯಕ್ರಮಗಳು ಕೂಡ ನಾವು ನಡೆಸ್ತಾ ಇರ್ತೀವಿ. ಅಂತಂದ್ರೆ ಒಂದು ದಿವಸದ ತರಬೇತಿ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಎರಡು ದಿವಸದ ತರಬೇತಿ ಕಾರ್ಯಕ್ರಮಗಳು ಕೂಡ ನಮ್ಮ ಸಂಸ್ಥೆಯಲ್ಲಿ ನಾವು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಜೊತೆ ಜೊತೆಯಲ್ಲಿ ಸಿರಿಧಾನ್ಯಕ್ಕೆ ಬೇಕಾಗಿಂತ ಉತ್ತೇಜನ ಅಂತಂದ್ರೆ ನಮ್ಮ ರಾಜ್ಯದಲ್ಲಾಗಿರ್ಬೋದು ಕರ್ನಾಟಕದಲ್ಲಿ ಅಥವಾ ಬೇರೆ ಯಾವುದೇ ರಾಜ್ಯದಲ್ಲೂ ಕೂಡ ಇಂತಹ ಸಿರಿಧಾನ್ಯ ಉತ್ತೇಜನ ಕೊಡಲಕ್ಕ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಬೇರೆ ಬೇರೆ ನಮ್ಮ ರಾಜ್ಯಗಳಿಗೂ ಕೂಡ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ಒಂದು ಆಕ್ಷನ್ ಪ್ಲಾನ್ ಮಾಡಿ, ಯಾಕೆಂತಂದ್ರೆ ಮುಂದಿನ ವರ್ಷ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಎಂದು ಡಿಕ್ಲೇರ್ ಮಾಡಿದ್ದೈತಿ. ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ನ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ನಾವು ಹಲವಾರು ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀವಿ. ಹಾಗಾದ್ರೆ ಇದು ರೈತರಿಗೆ ಒಂದು ಒಳ್ಳೆ ಅವಕಾಶ. ನೀವು ಸಿರಿಧಾನ್ಯ ರೈತ ಉತ್ಪಾದಕರ ಸಂಸ್ಥೆಗಳ ಜೊತೆಯಲ್ಲಿ ಕೂಡ್ಕೊಳ್ಳ್ರಿ, ಹಾಗೆ ಮುಂದೆ ನೀವು ಸಿರಿಧಾನ್ಯ ಹೆಚ್ಚಿಗೆ ಬೆಳೆಯೋಕೆ ಅನುಕೂಲನೂ ಆಗುತ್ತೆ, ಆಮೇಲೆ ಜೊತೆ ಜೊತೆಯಲ್ಲಿ ಗ್ರಾಹಕರಿಗೆ ಒಳ್ಳೆ ಬೆಲೆನೂ ಸಿಗುವಂತದ್ದು ಅವಕಾಶ ಐತಿ. ಈಗ ಸಿರಿಧಾನ್ಯಗಳ ಒಂದು ಬೆಳೆಗಳಲ್ಲಿ ಇಳುವರಿ ಬಹಳಷ್ಟು ಕಡಿಮೆ ಇದೆ ಅಂತಕ್ಕಂಥ ವಿಚಾರ ರೈತರು ಹೇಳ್ತಾರೆ, ಬಹಳಷ್ಟು ಕಡಿಮೆ ಇಳುವರಿ ಅಂತ. ಇದರಲ್ಲಿ ಏನಾದರೂ ಹೊಸ ತಳಿಗಳ ಬಿಡುಗಡೆ ಸಂಶೋಧನೆಗಳು ಒಂದು ನಿಮ್ಮ ಸಂಸ್ಥೆಯಿಂದ ನಡೀತಾ ಇದೆ? ಹೌದು, ಸೊ ಇತ್ತೀಚೆಗೆ ಸಿರಿಧಾನ್ಯಗಳ ಬೆಳೆಯಲ್ಲಿ ಇಳುವರಿ ಕಡಿಮೆ ಇದ್ದು ಉಂಟು. ಆದರೆ ನಮ್ಮ ಸಂಸ್ಥೆ ವತಿಯಿಂದ ಅಥವಾ ನಮ್ಮ ಸಂಸ್ಥೆಯ ಅಂಗದಲ್ಲಿ ಬರುವಂತ ಹಲವಾರು AICRP ಸೆಂಟರ್ಸ್ ಅದನ್ನ ಜೊತೆಗೂಡಿ ನಾವು ಹೊಸ ತಳಿಗಳನ್ನು ರಾಗಿಯಲ್ಲಿ ಹಾಗೂ ನಮ್ಮ ಸಾಮೆಯಲ್ಲಿ ಬಿಡುಗಡೆ ಮಾಡಿದೀವಿ. ಸೊ ಅವು ಕೂಡ ಬಯೋಫರ್ಟಿಫೈಡ್ ವೆರೈಟೀಸ್ ಅಂತೂ ಕೂಡ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಿಂದ ಈ ಹೊಸ ತಳಿಗಳನ್ನು ಬಿಡುಗಡೆ ಮಾಡಿದೀವಿ. ರೈತರಿಗೆ ಅನುಕೂಲ ಆಗ ಸಲುವಾಗಿ ಹೊಸ ತಳಿ ಅಭಿವೃದ್ಧಿಯನ್ನು ಬಿಡುಗಡೆ ಮಾಡಿದ್ರಿಂದ ಉತ್ಪಾದನೆ ಅಂದ್ರೆ ಎಸ್ಪೆಷಲಿ ಉತ್ಪಾದನೆಯನ್ನ ಹೆಚ್ಚು ಮಾಡ್ತಾ ಇದೀವಿ. ಹೆಚ್ಚಾಗಿ ಅಂತಂದ್ರೆ ಮಾರುಕಟ್ಟೆಗೆ ನಾವು ಉತ್ತೇಜನ ಕೊಡ್ತಿರುವುದು, ಮೌಲ್ಯವರ್ಧನೆಗೆ ಉತ್ತೇಜನ ಕೊಡ್ತೀವಿ, ಜೊತೆ ಜೊತೆಯಲ್ಲಿ ಸಂಸ್ಕರಣೆ ಕೂಡ ಮಾಡ್ತಾ ಇದೀವಿ. ಒಬ್ಬ ರೈತ ಮೌಲ್ಯವರ್ಧಿತ ಉತ್ಪನ್ನಗಳನ್ನಿರಬಹುದು ಅಥವಾ ಸಿರಿಧಾನ್ಯಗಳನ್ನ ಬೇರೆ ರಾಷ್ಟ್ರಕ್ಕೆ ರಫ್ತು ಮಾಡಬೇಕಾಗಿತ್ತಂದ್ರೆ ಯಾವ ರೀತಿ ತಯಾರಾಗಬೇಕು, ಯಾವ ರೀತಿಯಲ್ಲಿ ಪ್ರೊಸೀಜರ್ ಇದೆ? ಸಿರಿಧಾನ್ಯ ಆಗಿರಲಿ ಅಥವಾ ಯಾವುದೇ ನಮ್ಮ ಆಹಾರದ ಪ್ರೊಡಕ್ಟ್ ಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡಬೇಕಂತಂದ್ರೆ ಅದಕ್ಕೆ ಹಲವಾರು ಮಾನದಂಡಗಳು. ಸೊ ನೀವು ಈಗ ದುಬೈನಲ್ಲಿ UAE ಆಗಿರ್ಬೋದು ಅಲ್ಲಿ ಮಾರಾಟ ಮಾಡ್ಬೇಕನ್ಕೊಂಡಿದ್ರೆ ಅದರಲ್ಲಿ ಜಾಸ್ತಿ ಕಂಪ್ಲೈನ್ಸಸ್ ಅಥವಾ ಕಂಪ್ಲೈ ಇಲ್ಲ. ಬಟ್ ಆದ್ರೆ ನೀವು UK ಆಗಿರ್ಬೋದು, US ಆಗಿರ್ಬೋದು ಅದರಲ್ಲಿ ಸೊ HACCP ಅಂತ ಹೇಳಿ ಒಂದು ಅಂಗಸಂಸ್ಥೆ ಐತಿ, ಆ ಸಂಸ್ಥೆಯಿಂದ ನೀವು ಸರ್ಟಿಫಿಕೇಟ್ ಪಡಿಬೇಕಾಗಿರುತ್ತೆ. ಜೊತೆಯಲ್ಲಿ APEDA ಜೊತೆ ರಿಜಿಸ್ಟ್ರೇಷನ್ ಮಾಡಿಕೊಂಡು APEDA ಸರ್ಟಿಫಿಕೇಟ್ ಪಡೆದ್ರೆ ಮಾತ್ರ ನೀವು ಮುಂದೆ ರಫ್ತು ಮಾಡಕ್ ಸಾಧ್ಯ ಇರುತ್ತೆ. ಸೊ ಈ ತರ ಈ ಸಿರಿಧಾನ್ಯಗಳಲ್ಲಿ ನಾವು ಸಮಸ್ಯೆ ಏನಪ್ಪ ರಫ್ತು ಮಾಡಕ್ಕಂತಂದ್ರೆ ಅದರ ಶೆಲ್ಫ್ ಲೈಫ್ ಅಂತಂದ್ರೆ ಬಾಳಿಕೆದ ಏನು ಅವಧಿ ಐತಿ ಅದು ತುಂಬಾ ಕಡಿಮೆ ಐತಿ ಮೌಲ್ಯವರ್ಧಿತ ಪದಾರ್ಥಗಳಲ್ಲಿ. ಸೊ ಅದಕ್ಕೋಸ್ಕರ ಒಂದು ಪರ್ಟಿಕ್ಯುಲರ್ ಆಗಿ ಪ್ಯಾಕೇಜಿಂಗ್ ಅಂದ್ರೆ ವ್ಯಾಕ್ಯೂಮ್ ಪ್ಯಾಕೇಜಿಂಗ್ ಅಂತ ಹೇಳಿ ಮಾಡ್ಕೊಂಡ್ರೆ ಸಿರಿಧಾನ್ಯದಲ್ಲಿ ಅದರಿಂದ ಶೆಲ್ಫ್ ಲೈಫ್ ಪ್ರಾಡಕ್ಟ್ಸ್ ಶೆಲ್ಫ್ ಲೈಫ್ ಹೆಚ್ಚಿಗಾಗುತ್ತೆ, ಅದರಿಂದ ನಿಮ್ಗೆ ರಫ್ತು ಮಾಡಕ್ಕೆ ಅವಕಾಶ ಸಿಕ್ಕಿರುತ್ತೆ. ಸೊ APEDA HACCP ಇವು ಎರಡೂ ಸಂಸ್ಥೆಗಳಿಂದ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಸರ್ಟಿಫಿಕೇಟ್ ಇಶ್ಯೂ ಮಾಡ್ಕೊಂಡ್ರೆ ರಫ್ತು ಮಾಡಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ನಿಮ್ಮ ಬ್ರಾಂಡೆಡ್ ಪ್ರಾಡಕ್ಟ್ ಗಳು ಏನಿದಾವೆ ಸಿರಿಧಾನ್ಯ ಪ್ರಾಡಕ್ಟ್ ಗಳು ಬ್ರಾಂಡೆಡ್ ಪ್ರಾಡಕ್ಟ್ IMM? ಸೊ ನಮ್ಮ ಭಾರತೀಯ ಸಿರಿಧಾನ್ಯ ಸಂಶೋಧನೆ ಸಂಸ್ಥೆ ವತಿಯಿಂದನೇ ನಮ್ಗೆ ನಮ್ದೇ ಆದಂತ ಒಂದು EAT ಅನ್ನ ಬ್ರ್ಯಾಂಡ್ ಮಾಡ್ಕೊಂಡಿದೀವಿ. EAT ಬ್ರ್ಯಾಂಡ್ ಮುಖಾಂತರ ನಮ್ದು 70 ಪ್ರಾಡಕ್ಟ್ ಗಳನ್ನು ನಮ್ಮದೇ ಆದಂತ ನಮ್ದು ಸೇಲ್ ಕೌಂಟರ್ ಇಂದ ಮಾರಾಟ ಮಾಡ್ತೀವಿ. ಈ ಸೇಲ್ ಕೌಂಟರ್ ಬರೀ ಸಿರಿಧಾನ್ಯಗಳ ಬಗ್ಗೆ ಹೆಚ್ಚಿಗೆ ಮಾಹಿತಿ ಕೊಡಕ್ಕೆ ಅಥವಾ ನೋ ಲಾಸ್ ನೋ ಪ್ರಾಫಿಟ್ ಮುಖಾಂತರ ನಾವು ಮಾರಾಟ ಮಾಡ್ತೀವಿ. ಇದರಲ್ಲಿ ಪೋಹಾ ಆಗಿರ್ಬೋದು, ಬಿಸ್ಕೆಟ್ ಆಗಿರ್ಬೋದು ಅಥವಾ ನಮ್ದು ಪಪ್ಸ್ ಆಗಿರ್ಬೋದು ಅಥವಾ ಹಲವಾರು ಪದಾರ್ಥಗಳು ಅದಾವೆ ಇಲ್ಲಿ. ಒಳ್ಳೆಯದು ಡಾಕ್ಟರ್ ಸಂಗಪ್ಪ ಅವರು, ಇದುವರೆಗೆ ನಿಮ್ಮ ಭಾರತೀಯ ಸಿರಿಧಾನ್ಯ ಸಂಸ್ಥೆಯ ಒಂದು ಕಾರ್ಯಚಟುವಟಿಕೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಿಮಗೂ ಕೂಡ ಅನಂತ ಧನ್ಯವಾದಗಳು ಸರ್. ಸೊ ನಾವು ಕೊನೆಯಲ್ಲಿ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂತಂದ್ರೆ, ಸಿರಿಧಾನ್ಯಗಳನ್ನು ತಿನ್ನಿರಿ, ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ, ಜೊತೆ ಜೊತೆಯಲ್ಲಿ ಸಿರಿಧಾನ್ಯಗಳನ್ನು ಬೆಳೆದು ಸೊ ನಮ್ಮ ವಾತಾವರಣ ಅಥವಾ ನಮ್ಮದು ವಾತಾವರಣದಲ್ಲಿ ಆಗ್ತಿರುವ ಬದಲಾವಣೆಗಳ ಅನುಕೂಲಕರ ಪ್ರಕಾರ ಸಿರಿಧಾನ್ಯಗಳನ್ನು ಬೆಳೆಸ್ರಿ ಅಂತ ಕೇಳಿಕೊಂಡು ನಿಮ್ಮೆಲ್ಲರಿಗೆ ಇನ್ನೊಂದು ಸರ್ತಿ ಧನ್ಯವಾದಗಳು ಹಾಗೂ ನಮಸ್ಕಾರಗಳು. हर जोखिम से निकल कर फसल आए सुरक्षित हो जाए फसल बीमा से हर किसान आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा.

ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು, ಮತ್ತೆ ನಾಳೆ ಭೇಟಿಯಾಗಲ್ಲ. ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರೆ ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕಿಸಾನೋನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ನೆ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMSBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಕೇಳಿ, ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆ ಈ ರೀತಿಯಾಗಿದೆ. ರಾಯಚೂರು ಮಾರುಕಟ್ಟೆ ಕಡಲೆಕಾಳು 4,606 ರೂಪಾಯಿಗಳು, ಹತ್ತಿ ಹೈಬ್ರಿಡ್ ಕನಿಷ್ಠ 8,000 ರೂಪಾಯಿಗಳಿಂದ ಗರಿಷ್ಠ 10,600 ರೂಪಾಯಿಗಳವರೆಗೆ, ಅಲಸಂದೆ 6,416 ರೂಪಾಯಿಗಳು, ಹೆಸರುಕಾಳು 5,829 ರೂಪಾಯಿಗಳು, ಶೇಂಗಾ ಗುಂಗ್ರೆ 3,639 ರೂಪಾಯಿಗಳಿಂದ 5,472 ರೂಪಾಯಿಗಳವರೆಗೆ, ಈರುಳ್ಳಿ 375 ರೂಪಾಯಿಗಳಿಂದ 1,145 ರೂಪಾಯಿಗಳವರೆಗೆ, ಭತ್ತ ಸೋನಾ ಮಸೂರೆ 2,020 ರೂಪಾಯಿಗಳಿಂದ 2,049 ರೂಪಾಯಿಗಳವರೆಗೆ, ಸೂರ್ಯಕಾಂತಿ 5,189 ರೂಪಾಯಿಗಳಿಂದ 5,809 ರೂಪಾಯಿಗಳವರೆಗೆ, ಕೆಂಪು ತೊಗರಿ ಕನಿಷ್ಠ 4,563 ರೂಪಾಯಿಗಳಿಂದ ಗರಿಷ್ಠ 6,200 ರೂಪಾಯಿಗಳವರೆಗೆ. ಇದುವರೆಗೆ ರಾಯಚೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಈಗ ಕೇಳಿ ಲಿಂಕ್ಸ್ ಗುರು ಮಾರುಕಟ್ಟೆ ಪೇಟೆ ಧಾರಣೆಯನ್ನು. ಭತ್ತ ಭತ್ತ ಸೋನಾ 2,740 ರೂಪಾಯಿಗಳು, ಬಿಳಿ ಎಳ್ಳು 12,150 ರೂಪಾಯಿಗಳು, ಸೂರ್ಯಕಾಂತಿ ಕನಿಷ್ಠ 5,900 ರೂಪಾಯಿಗಳಿಂದ ಗರಿಷ್ಠ 6,200 ರೂಪಾಯಿಗಳವರೆಗೆ. ಈಗ ಕೇಳಿ ಸಿಂಧನೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನು. ಭತ್ತ ಕಾವೇರಿ ಸೋನಾ 2,000 ರೂಪಾಯಿಗಳಿಂದ 2,184 ರೂಪಾಯಿಗಳವರೆಗೆ, ಭತ್ತ ಹಳೆ ಸೋನಾ ಮಸೂರೆ ಕನಿಷ್ಠ 2,530 ರೂಪಾಯಿಗಳಿಂದ ಗರಿಷ್ಠ 2,760 ರೂಪಾಯಿಗಳವರೆಗೆ. ಕೇಳಿ ಮಾನ್ವಿ ಮಾರುಕಟ್ಟೆ, ಭತ್ತ ಹಳೆ ಸೋನಾ ಮಸೂರೆ 1,500 ರೂಪಾಯಿಗಳವರೆಗೆ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳನ್ನು ಕೇಳಿದ್ರಿ. ಕಸ ವಿಂಗಡಣೆ ಪ್ರತಿಯೊಬ್ಬ ನಾಗರಿಕರ ಹೊಣೆ. ಪ್ರತಿ ಮನೆಯಲ್ಲೂ ಇರಲಿ ಹಸಿರು ಮತ್ತು ನೀಲಿ ಡಬ್ಬಗಳು. ಹಸಿ ಕಸ ಹಸಿರು ಡಬ್ಬಕ್ಕೆ, ಒಣ ಕಸ ನೀಲಿ ಡಬ್ಬಕ್ಕೆ ಹಾಕಿ ನಿಮ್ಮ ಗ್ರಾಮವನ್ನು ತ್ಯಾಜ್ಯ ಮುಕ್ತವನ್ನಾಗಿ ರೂಪಿಸಲು ಇಂದೇ ಪ್ರತಿಜ್ಞೆ ಮಾಡಿ. ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ, ರಾಯಚೂರು ತಾಲೂಕಿನ ಮರ್ಚಡ್ ಗ್ರಾಮದ ವೆಂಕಟೇಶ್ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳನ್ನು. ಕಾಡು ಬೇಡಲೆ ಮಾಯಿ ಈ ಪ್ರಮೋತರಿಗೆ, ಕಾಡು ಬೇಡಲೆ ಮಾಯೆ ಬಂದ ಕಾಡು ಬರುವುದು ಮುಂದೆ ನೀ ತಿಳಿದು ನೋಡಿ ಕಾಡು ಅಪ್ಪಾಗೆ ಎಂಡತಿನದೆ ಏ ಮಾಯೆ ಎಲ್ಲರಿಗಿ ತಾಯಿನದೆ ಅಪ್ಪಾಗೆ ಎಂಡತಿನದೆ ಏ ಮಾಯೆ ಎಲ್ಲರಿಗಿ ತಾಯಿನದೇ